ಎಪ್ಪತ್ತೈದು ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळे विमे दूरागिसिते बुरहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು. ಇದರಲ್ಲಿರ ದೃಢತೆ, ಸಾಂದ್ರತೆ, ದೀರ್ಘ ಬಾಳಿಕೆ ಶಕ್ತಿ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ. ನೂರಕ್ಕೆ ನೂರು ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್, ಫ್ಯೂಚರ್ ಟುಡೇ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಿಶ್ರ ಬೆಳೆಯ ಅನುಭವ, ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೀರ್ಥಹಳ್ಳಿಯ ಬೊಂಬುಳಿಗೆಯ ಶ್ರೀಯುತ ಬಿಸಿ ಲೋಕಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಸ್ನೇಹಿತರೆ, ಇದನ್ನ ನಮ್ಮ ಜೊತೆಗೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಬೊಂಬುಳಿಗೆಯ ಶ್ರೀಯುತ ಬಿಸಿ ಲೋಕಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಬಿಸಿ ಲೋಕಪ್ಪ ಅವರು ಬಹಳ ವರ್ಷಗಳಿಂದ ಕೃಷಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಕೃಷಿಯಲ್ಲಿ ಮಿಶ್ರ ಬೆಳೆಯ ಅನುಭವಗಳು ಅವರ ಜೊತೆಗಿದ್ದಾವೆ. ಕೃಷಿಯೊಂದನೆ ಅಲ್ಲದೇನೆ ಜೊತೆಗೆ ಹಲವಾರು ಉಪ ಉದ್ಯೋಗಗಳನ್ನ ಮಾಡಿಕೊಂಡು ಇವತ್ತು ಉತ್ತಮ ಕೃಷಿಕರಾಗಿ ಇವತ್ತು ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರ ಅನುಭವಗಳನ್ನ ಹಂಚಿಕೊಳ್ಳೋಣ, ಬನ್ನಿ. ನಮಸ್ಕಾರ ಲೋಕಪ್ಪ ಅವರೇ. ನಮಸ್ಕಾರ ಲೋಕಪ್ಪ ಅವರೇ, ನೀವು ಎಷ್ಟು ವರ್ಷದಿಂದ ಈ ಕೃಷಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ? ನೀವು ಕೃಷಿಯನ್ನ ಪ್ರಾರಂಭ ಮಾಡ್ಕೊಂಡಿರ್ತಕ್ಕಂತ ಹಿನ್ನೆಲೆ, ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ, ಅದನ್ನ ಸ್ವಲ್ಪ ತಿಳಿಸ್ತೀರಾ? ನಂದು ವಿದ್ಯಾಭ್ಯಾಸ ಹೆಚ್ಚಿಗೆ ಮಾಡಕ್ಕಾಗಿಲ್ಲ. ನಾನು 4ನೇ ಕ್ಲಾಸ್ ಮಾತ್ರ ನಾನು ಎಜುಕೇಶನ್ ಮಾಡಿರೋದು. ಅವಾಗ ನಾವು ಸ್ವಲ್ಪ ನಮ್ಮದು ಜಮೀನುಗಳು ಹೊಳೆಯಿಂದ ಈಚೆ ಭಾಗದಲ್ಲಿ ಇತ್ತು. ಅವಾಗ ನಮ್ಮ ತಂದೆಯವರು ನಾವು ಸಣ್ಣ ಸಣ್ಣ ಮಕ್ಕಳು ಇದ್ದು ಕಷ್ಟ ಆಯ್ತು ಈ ಕಡೆ ಬಂದ್ಬಿಟ್ಟು. ಆಮೇಲೆ ಕ್ಲಾಸ್ ಬಿಟ್ಟುಕೊಂಡು ಕೃಷಿಯಿಂದ ನಮ್ಮ ತಂದೆ ಜೊತೆಗೆ ನಾನು ಕೃಷಿನ ಮಾಡ್ಕೊಂಡು ಬಂದೆ. ಸುಮಾರು 40 ವರ್ಷಗಳ ಮೇಲಾಯ್ತು ನಾನು ಕೃಷಿ ಮಾಡ್ತವ. ನಾವು ಬೆಳೆ ಯಾವ್ದು ಮಾಡ್ತೀವಿ ಅಂದ್ರೆ, ನಾವು ಮೂಲತಃ ಭತ್ತ, ನಂತರ ಅಡಿಕೆ, ಮತ್ತೆ ಅಡಿಕೆ ತೋಟದಲ್ಲಿ ಮಿಶ್ರಣ ಬೆಳೆ ನಾವು ವೆನಿಲ್ಲಾ ಮಾಡಿದ್ವು, ಅದು ತುಂಬಾ ಚೆನ್ನಾಗಿ ಬೆಳೆಸಿದ್ವು. ನಿಮಗೆ ಎಷ್ಟು ಎಕರೆ ಜಮೀನಿದೆ ಲೋಕಪ್ಪ? ನನಗೆ ಮುಂಚೆ ತುಂಬಾ ತಂದೆಯ ಕಾಲದಲ್ಲಿ ತುಂಬಾ ಇತ್ತು, ಒಂದು 8-9 ಎಕರೆ. ಈಗೆಲ್ಲ ನಾವು ಡಿವೈಡ್ ಆಗಿ ಸ್ವಲ್ಪ ಸ್ವಲ್ಪ ಬಂದಿದೆ. ನನಗೆ 1 ಎಕರೆ 10 ಗುಂಟೆ ತರಿ ಇದೆ, ಒಂದು 1.5-3/4 ಎಕರೆ ಅಷ್ಟು ಭಾಗ ಇತ್ತಿದೆ. ಈಗ ನೀವು ಈ ಮಿಶ್ರ ಬೆಳೆಗಳು ಅಂತ ಹೇಳಿ ನೀವು ಹೇಳ್ತಾ ಇದ್ರಿ, ಈಗ ಉದಾಹರಣೆಗೆ ನಿಮ್ಮ ಜಮೀನಿನಲ್ಲಿ ತೋಟವನ್ನ ಅಡಿಕೆಯನ್ನ ಬೆಳೀತಾ ಇದ್ದೀರಿ, ವೆನಿಲ್ಲಾವನ್ನ ಬೆಳೀತಾ ಇದ್ದೀರಿ, ಭತ್ತವನ್ನ ಬೆಳೀತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ರಿ. ಹೇಗೆ ಈಗ ನೀವು ಭತ್ತ ಬೆಳೆಯುವಂತ ಪರಿಸ್ಥಿತಿ ಹೇಗಿದೆ? ನೀವು ಈಗ ಯಾವ ಜಾತಿಯ ಭತ್ತವನ್ನ ಬೆಳೀತಾ ಇದ್ದೀರಿ? ಏನು? ನಾವು ಐಟಿ ಭತ್ತವನ್ನು ಬೆಳೀತಾ ಇದೀವಿ. ಐಟಿ ಭತ್ತ ಇಲ್ಲಿ ಮಲೆನಾಡು ಹೆಚ್ಚಿನ ಒಂದು ಇಳುವರಿ ಬರೋದಿಲ್ಲ, ಆದ್ರೆ 1 ಎಕರೆಗೆ 20 ಕ್ವಿಂಟಲ್ ಇಳುವರಿ ಬರುತ್ತೆ ಐಟಿ ಭತ್ತ. ನಂತರ ಮತ್ತೆ ತೋಟದಲ್ಲಿ ಅಡಿಕೆ ಬೆಳಿತೀವಿ, ಜೊತೆಯಲ್ಲಿ ವೆನಿಲ್ಲಾ ಬೆಳೀತಿದ್ವು, ಅದೀಗ ಎಲ್ಲ ರೋಗ ಬಂದು ಹೋಯ್ತು. ವೆನಿಲ್ಲಾ ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಕಾಯಿಗಳು ತುಂಬಾ ಉದ್ದವಾಗಿ ಬೆಳೆದಿತ್ತು ದಪ್ಪವಾಗಿ. ಅವಾಗ ನಮ್ಗೆ ವೆನಿಲ್ಲಾ ಮಾರ್ಕೆಟ್ ಕಡಿಮೆ ಆಗಿಬಿಡ್ತು. 40 ರೂಪಾಯಿ ಕೆಜಿ ಫಸ್ಟ್ ಕ್ವಾಲಿಟಿ, ಮತ್ತೆ 25 ರೂಪಾಯಿ ಸೆಕೆಂಡ್ ಕ್ವಾಲಿಟಿ, 10 ರೂಪಾಯಿ ಥರ್ಡ್ ಕ್ವಾಲಿಟಿ, ಈ ರೀತಿಯಲ್ಲಿ ಹೋಯ್ತು. ಸುಮಾರು ಕುಂಟಾಲ್ ಗಟ್ಟಲೆ ಬೆಳೆದು ಅದು ಲಾಸ್ ಆಗಿಬಿಡ್ತು. ಆದ್ರೂ ಮಾಡ್ತಾ ಇದ್ದು. ಆ ನಂತರ ಅದಕ್ಕೊಂದು ರೋಗ ಬಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದೆ ಈಗ. ಯಾಕೆ ನೀವು ಆ ವೆನಿಲನ್ನ ರೋಗ ಬರಲಿಕ್ಕೆ ಕಾರಣ ಏನಾಯ್ತು? ನಿಮ್ಮ ಅದರ ಆರೈಕೆ ಕ್ರಮದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಾ? ಹೀಗೆ ಏನು ಯಾಕೆ ಅದು ನೀವು ಬಿಟ್ಬಿಟ್ರಿ? ಅದು ಸ್ವಲ್ಪ ನಮ್ಗೆ ರೇಟ್ ಯಾವಾಗ ಡೌನ್ ಆಗಿಬಿಡ್ತೋ, ಆಮೇಲೆ ಕೂಲಿ ಪಾಲಿ ಕೊಟ್ಟು ಮಾಡಿಸಿ ಗೀಟದಿಲ್ಲ ಅದರಲ್ಲಿ ಅಂತ ಸ್ವಲ್ಪ ಬೇಜವಾಬ್ದಾರಿ ಮಾಡಿಬಿಟ್ಟು ನಾವು. ಆ ನಂತರ ಏನೋ ಒಂಥರ ರೋಗ ಬಂತು, ಅದು ಸತ್ತು ಹೋಗೋದು. ಆ ರೀತಿ ಮರದ ತಲೆಯಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು, ಆಮೇಲೆ ಎಲ್ಲ ಸರ್ವನಾಶ ಆಗಿ ಹೋಗ್ಬಿಡ್ತದೆ. ಅದ್ ಬಿಟ್ಬಿಟ್ಟು ಈಗ ಒಳ್ಳೆ ರೇಟ್ ಇದೆ. ಈಗ ಬಳ್ಳಿ ಸಿಗ್ತಾ ಇಲ್ಲ, ಹಾಕೋಣ ಅಂತ ಮನಸ್ಸಿದೆ, ಆಗ್ತಾ ಇಲ್ಲ. ಈಗ ಸ್ವಲ್ಪ ಕಾಳು ಮೆಣಸು ಜೊತೆಗೆ ಬಳಸ್ತಾ ಇದೀವಿ. ಅದು ಈಗೆಲ್ಲ ಗಿಡಗಳು ಸಾಧಾರಣ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಆಮೇಲೆ ಮತ್ತೆ ಜಮೀನಲ್ಲಿ ಸ್ವಲ್ಪ ಕಬ್ಬು ಬೆಳಿತೀವಿ. ಆಮೇಲೆ ಪಕ್ಕದಲ್ಲಿ ಇರ್ತಕ್ಕಂತ ಸ್ವಲ್ಪ ಜಾಗದಲ್ಲಿ ಎಲ್ಲ ಈ ಬಗರಕಂ ಸ್ವಲ್ಪ ಇದೆ, ಅದರಲ್ಲಿ ಎಲ್ಲ ಶುಂಠಿ ಬೆಳೆಸ್ತೀವಿ. ಅದರಲ್ಲೂ ಸಾಧಾರಣ ಇಳುವರಿ ಚೆನ್ನಾಗಿ ಬರುತ್ತೆ. ಆಮೇಲೆ ರೋಗಗಳು ಬಂದ್ರೆ ಸ್ವಲ್ಪ ಇದಾಗುತ್ತೆ. ಆ ರೀತಿ ಶುಂಠಿ ಬೆಳಿತೀವಿ, ಕಾಳುಮೆಣಸು ಜೊತೆಯಲ್ಲಿ ಸ್ವಲ್ಪ ತೋಟದಲ್ಲಿ ಮಿಶ್ರಣ ಬೆಳೆ ಕಾಫಿ ಬೆಳಿತೀವಿ. ಅದೆಲ್ಲ ಸ್ವಲ್ಪ ಲಾಭದಾಯಕನೇಯ. ಅಂದ್ರೆ ನಿಮ್ಮ ಅಭಿಪ್ರಾಯ ಯಾವುದೇ ಒಂದು ಬೆಳೆಗೆ ಇವತ್ತು ನಾವು ನೆಚ್ಕೋಬಾರದು. ಸೊ ಬೇರೆ ಬೇರೆ ಬೆಳೆಗಳನ್ನ ಬೆಳೆದ್ರೆ ಕೊನೆ ಪಕ್ಷ ಯಾವುದೋ ಒಂದು ಬೆಳೆನಲ್ಲಾದ್ರೂ ನಮಗೆ ಲಾಭ ಸಿಗ್ತದೆ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ಹೌದು. ಈಗ ನಾವು ಮನೆ ಹತ್ರ ಇರ್ತಕ್ಕಂಥ ಜಾಗನ ತೆಂಗಿನ ಬೆಳೆದಿದ್ದೀವಿ, ಸಪೋಟ ಬೆಳೆದಿದ್ದೀವಿ, ಅದಕ್ಕೆ ಬಾಳೆ ಬೆಳಿತೀವಿ. ಅದರಲ್ಲಿ ಏನಾಗಿದೆ ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ಮಂಗನ ಹಾವಳಿ ಭಾರಿ ಹೆಚ್ಚಾಗ್ಬಿಟ್ಟಿದೆ. ಆಮೇಲೆ ತೋಟದಲ್ಲಿ ಸ್ವಲ್ಪ ಯಾಲಕ್ಕಿನ ಹಾಕ್ತೀವಿ. ಹೀಗೆ ಒಂದಲ್ಲ ಒಂದು ಒಂದು ಮಾರ್ಕೆಟ್ ಹೋದ್ರೆ ಇನ್ನೊಂದು ಸಿಗುತ್ತೆ ಅನ್ನೋದು ನಮಗೊಂದು ಆಸೆಗಳಿರುತ್ತೆ. ಅದರಿಂದ ಮಾಡ್ತಾ ಇರ್ತೀವಿ. ರೈತನಾಗಿದ್ದ ಅವನು ಸುಮ್ಮನೆ ಕೈ ಕಟ್ಟಿ ಕೂರಬಾರದು. ಏನನ್ನು ಬೆಳೆಸಕ್ಕಾಗತ್ತೆ ಅದನ್ನ ಬೆಳೆಸಬೇಕು. ಆಮೇಲೆ ತೆಂಗಲ್ಲಿ ಈಗ ಕಾಳು ಮೆಣಸನ್ನ ಬೆಳೆಸಬಹುದು. ಪಕ್ಕದಲ್ಲಿ ಕಾಡು ಮರಗಳಿದ್ರೆ ಅದಕ್ಕೆ ಬೆಳೆಸಬಹುದು. ಹಾಗೆ ಕಾಫಿ ಗಿಡದಲ್ಲೂ ಕೂಡ ಸ್ವಲ್ಪ ಕಾಳು ಮೆಣಸನ್ನ ದೊಡ್ಡದಾಗಿ ಸ್ವಲ್ಪ ಹೈಟಿಗೆ ಹೋದ್ರೆ ಅದರಲ್ಲೂ ಬೆಳೆಸಬಹುದು. ಹೀಗೆ ಅಡಿಕೆ ಮರಕ್ಕೆ ಹಾಕಿದೀವಿ. ಈ ರೀತಿ ಬೆಳೆಸೋದ್ರಿಂದ ಈಗ ಎಲ್ಲದರಲ್ಲೂ ರೈತ ಆಗಿದ್ದವನು ಪ್ರತಿಯೊಂದನ್ನು ಬೆಳೆ ಮಿಶ್ರಣ ಬೆಳೆಯನ್ನು ಮಾಡಬೇಕು ಅಂತ ನನ್ನ ಅನಿಸಿಕೆ. ಒಂದನ್ನು ನಂಬಿ ಕೂರಬಾರದು. ಈಗ ನೀವೀಗ ಈ ಎಲ್ಲಾ ಮಿಶ್ರ ಬೆಳೆಗಳಿಗೆ ಈಗ ಮುಖ್ಯವಾಗಿ ನೀರಾವರಿ ಸೌಲಭ್ಯ ಹೇಗೆ ಬಳಸ್ಕೋತಾ ಇದ್ದೀರಿ? ನೀರಾವರಿ ವ್ಯವಸ್ಥೆಗಳು ನಿಮ್ಮಲ್ಲಿ ಹೇಗಿದೆ? ನಮ್ಮಲ್ಲಿ ನೀರಾವರಿ ಅಂದ್ರೆ ಮುಂಚೆ ನಾವು ಒಂದು ಕೆರೆ ಮಾಡ್ಕೊಂಡದ್ದು, ಆ ಕೆರೆಗೆ ಮೋಟರ್ ಇಟ್ಬಿಟ್ಟು ಹೊಡಿತಾ ಇದ್ದು. ಈಗ ಸ್ವಲ್ಪ ಕೆರೆ ನೀರು ಕಡಿಮೆ ಆಗೋದ್ರಿಂದ ಮತ್ತೆ ಬೋರ್ ಈ ಸಾರಿ ಬೋರ್ ಮಾಡಿಸಿದೀವಿ, ಅದಕ್ಕೆ ಮೋಟರ್ ಹಾಕೊಂಡಿವಿ. ಹಾಗೆ ಕೆರೆ ಇದೆ ಮತ್ತೆ ಬೋರ್ ಇದೆ, ಅದರಿಂದ ನೀರನ್ನ ನಾವು ಕೊಡ್ತೀವಿ. ಸ್ಪ್ರಿಂಕ್ಲರ್ ಮಾಡಿಬಿಟ್ಟು ಹಾರಿಸ್ತೀವಿ. ಕೆರೆನಲ್ಲಿ ಏನಾದ್ರೂ ಮೀನು ಗೀನ್ ಸಾಕಿದೀರಾ? ಹೇಗೆ? ಹೌದು, ಸ್ವಲ್ಪ ಮೀನು ಸಾಕಿದ್ರು. ಅದಕ್ಕೆ ಒಂದ್ಸಾರಿ ಏನಾಯ್ತು ಅಂದ್ರೆ ಈ ಕರೆಯಕಾಗಿ ಅಂತ ಒಂದು ಬರುತ್ತೆ, ನೀರೊಳಗೆ ನುಗ್ಗಿಬಿಟ್ಟು ಆ ಮೀನೆಲ್ಲ ಹಿಡ್ದು ತಿನ್ನ ಅಂತದ್ದು. ಅದು ಸ್ವಲ್ಪ ಎಲ್ಲ ಖಾಲಿ ಮಾಡಿತ್ತು, ಆದ್ರೂ ಸ್ವಲ್ಪ ಸಿಕ್ಕಿತ್ತು. ಅದನ್ನೇನು ಮಾರಾಟಕ್ಕೆ ಕೊಟ್ಟಿಲ್ಲ, ಹಿಂಗೆ ನಮ್ಮ ಸ್ವಂತ ಬಳಕೆಗೆ ಮತ್ತೆ ನಮ್ಮ ರಿಲೇಷನ್ ಅವರಿವರಿಗೆ ಎಲ್ಲ ಕೊಟ್ಟಿವಿ. ಈ ಸಾರಿ ಸಾಕಿಲ್ಲ, ಅದನ್ನ ಸ್ವಲ್ಪ ಬೇರೆ ಏನೋ ಕೆಲಸ ಮಾಡ್ಲಿಕ್ಕೆ ಕೆರೆ ಇದ್ ಮಾಡಿದೀವಿ. ಅದರಿಂದ ನಮ್ಗೆ ಈಗ ಮೀನು ಸಾಕಕ್ ಆಗ್ತಾ ಇಲ್ಲ. ಮುಂದೆ ಇನ್ನು ದೊಡ್ಡದಾಗಿ ಮಾಡಕ್ ಮಾಡಿದೀನಿ. ದೊಡ್ಡದಾದ ನಂತರ ಇನ್ನು ಜಾಸ್ತಿ ಸಾಕ್ಬೇಕು ಅಂತ ಒಂದು ನಿರೀಕ್ಷೆ ಇದೆ ನನಗೆ. ಲೋಕಪುರ, ನೀವೀಗ ಮಿಶ್ರ ಬೆಳೆನಲ್ಲಿ ವಿಶೇಷವಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ರಿ ಅಂತ ಹೇಳಿ ಹೇಳ್ತಾ ಇದ್ರಿ. ಈಗ ಈ ಇತ್ತೀಚಿನ ದಿನಗಳಲ್ಲಿ ಈ ಮಲೆನಾಡಿನಲ್ಲಿ ವಿಶೇಷವಾಗಿ ಕಬ್ಬು ಬೆಳೀತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕಾರಣ ರೈತರು ಬಹಳಷ್ಟು ಕಾರಣಗಳನ್ನ ಹೇಳ್ತಾ ಇರ್ತಾರೆ. ಈಗ ನೀವು ನಿಮ್ಮ ಅನುಭವದಲ್ಲಿ ನೀವು ಕಬ್ಬನ್ನ ಈಗ ನಾನು ಯಾವಾಗ್ಲೂ ಬೆಳೀತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ನಿಮ್ಮ ಕಬ್ಬಿನ ಬೆಳೆಯ ಅನುಭವವನ್ನ ಸ್ವಲ್ಪ ತಿಳಿಸ್ತೀರಾ? ಹೇಗೆ ಅದರ ಲಾಭ ಲೆಕ್ಕಾಚಾರದಲ್ಲಿ ಮತ್ತೆ ಅದರ ಬೆಳವಣಿಗೆಯ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ನಾವು ಕಬ್ಬನ್ನ ಬಹಳ ವರ್ಷದಿಂದಲೂ ಬೆಳೀತಾ ಇದ್ದು, ಅದ್ರನ್ನ ಬೆಳೆದಾಗ ನಾವು ಹೆಚ್ಚಿಗೆ ಗವರ್ಮೆಂಟ್ ಗೊಬ್ಬರ ಇದನ್ನ ಉಪಯೋಗಿಸ್ತಿರ್ಲಿಲ್ಲ. ಈ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ ಅದನ್ನ ಜಾಸ್ತಿ ಬಳಸ್ತದ್ದು. ಮತ್ತೆ ಈ ಕಾಡು ಮಣ್ಣುಗಳು ಬೇರು ಇದೆಲ್ಲ ಸೂಟ್ ಬಿಟ್ಟು ಕರಿ ಅಂತ ಮಾಡಿ ಹಾಕ್ತದ್ದು. ಆ ರೀತಿಲಿ ಹಿಂದೆ ಬೆಳೆಸಿ ಬರ್ತಾ ಇದ್ದು. ಈಗ ಸ್ವಲ್ಪ ಗವರ್ಮೆಂಟ್ ಗೊಬ್ಬರನ್ನ ನಾವು ರಾಸಾಯನಿಕ ಗೊಬ್ಬರ ಏನಿದೆ ಅದನ್ನ ಸ್ವಲ್ಪ ಬಳಸ್ತೀವಿ ಈಗ. ಅದರಿಂದ ಈಗ ಏನಾಗಿದೆ ಅಂದ್ರೆ ಇದು ಮುಂಚೆ ಎಲ್ಲ ತುಂಬಾ ಕಬ್ಬು ಬೆಳೀತಾ ಇದ್ರು, ಅಷ್ಟೊಂದು ಮಾರ್ಕೆಟ್ ಏನ್ ಸಿಗ್ತಿರಲ್ಲ, ಬೆಲ್ಲ ಮಾಡಿಬಿಟ್ಟು ಸೇಲ್ ಎಲ್ಲ ಮಾಡ್ತದ್ದು. ಇವಾಗ ಏನಾಗಿದೆ ಅಂದ್ರೆ ಹೋದ ವರ್ಷದಿಂದನೂ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಕಬ್ಬು ಸ್ವಲ್ಪ ಕಡಿಮೆ ಆಗಿದೆ ಹೋದ ವರ್ಷದಿಂದ. ಈ ವರ್ಷನೂ ತುಂಬಾ ಕಡಿಮೆ ಆಗಿದೆ. ಈ ವರ್ಷ ಒಂದು 25-26 ಕೆಜಿ ಬರೋ ಅಂತ ಒಂದು ಕ್ಯಾನ್ ಬೆಲ್ಲಕ್ಕೆ 2,100 ರೂಪಾಯಿವರೆಗೂ ಬೆಲೆ ಇದೆ, ಮಾರ್ಕೆಟ್ ಇದೆ. ಈ ವರ್ಷ ಎಲ್ಲ ಕಡೆ ಕಡಿಮೆ ಇದೆ, ನಮ್ದು ಒಂದು ಸ್ವಲ್ಪ ಜಾಸ್ತಿ ಇದೆ ಈ ಸರಿಯ. ಅದಕ್ಕೆ ಇನ್ನೂ ಕಟಾವ್ ಮಾಡಿಲ್ಲ, ಮಾಡಿ ಮತ್ತೆ ಹಾಲು ಇದು ಮಾಡ್ಲಿಕ್ಕೆ ಕೊಡಬಹುದು. ಅವರು ಒಳ್ಳೆ ಫಲವತ್ತಾದ ಕಬ್ಬನ್ನ ಆಯ್ಕೆ ಮಾಡ್ತಾರೆ, ಆಮೇಲೆ ಟನ್ ಲೆಕ್ಕ ಅವ್ರು ಕಡ್ಕೊಂಡೋದ್ರೆ ಕಡಿಮೆ ಕೊಡ್ತಾರೆ, ನಾವು ಕಡ್ದು ಕೊಡಬೇಕಾಗುತ್ತೆ. ಅದಕ್ಕಿಂತ ಬೆಲ್ಲ ಮಾಡೋದ್ರಲ್ಲಿ ಈ ಸರಿ ಲಾಭ ಅನ್ಸುತ್ತೆ ನನ್ನ ಮನಸ್ಸಲ್ಲಿ. ಈ ಆಲೆಮನೆ ಪದ್ಧತಿ ಹೇಗೆ, ನಿಮ್ಮ ಆಲೆಮನೆ ನಿಮ್ ಭಾಗದಲ್ಲಿ ನಡೀತಾ ಇದೆಯಾ, ಯಾವ ತರ? ಹೌದು, ಮುಂಚೆ ಎಲ್ಲ ಈ ಕಣೆ ಅಂತೇಳಿ ತಂದ್ಬಿಟ್ಟು ಕ್ವಾಣನ್ ಕಟ್ಟಿ ತೀರಿಸ್ತಿದ್ರು, ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಬಹಳ ಕಷ್ಟ ಆಗೋದದು ಆ ರೀತಿಯ. ಆಮೇಲೆ ಕ್ರಿಶರ್ ಅಂತ ಬಂದಿದೆ, ಅದ್ರನ್ನ ತಂದು ಹೂಡಿ ಬೇಗ ಒಂದ್ ಗಂಟೆ ಒಳಗೆ ಒಂದು ಸುಮಾರು 25-30 ಡಬ್ಬ ಹಾಲು ನಿಂಟ್ಬಿಟ್ಟು ಇದ್ ಮಾಡ್ತಾರೆ ಆ ರೀತಿ. ಅದೊಂದು ಸುಲಭದ ರೀತಿಯಲ್ಲಾಗಿದೆ ಈಗ. ಅದು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಕ್ರಿಶರು ಬೇರೆ ಒಂದ್ ಕಡೆಯಲ್ಲೆಲ್ಲ ಮಾಡಿರ್ತಾರೆ. ಈಗ ಆನೆಗದ್ದೆ ಅಂತ ಇದೆ ನಮ್ಮಲ್ಲಿ ಹೊಸನಗರ ತಾಲೂಕಲ್ಲಿ, ಅಲ್ಲಿ ಎರಡು ಕ್ರಿಶರ್ಗಳಿದೆ. ಈ ಅಳ್ಳಾಟೆ ಅಂತ ಹೇಳಿ ಕಬ್ಬಿನ ಶಿಪ್ಪೆ ಇದೆ, ಅದರಿಂದ ಬೇಯಿಸ್ಕೊಡ್ತಾರೆ. ಒಂದು ಡಬ್ಬ ಹಾಲಿಗೆ 20 ರೂಪಾಯಿದಂತೆ ತಗೊಳ್ತಾರೆ, ಬೆಲ್ಲ ಮಾಡಿ ನಮ್ಗೆ ಕೊಡ್ತಾರೆ. ನಾವು ಕ್ಯಾನ್ ತಗೊಂಡಾದ್ರೂ ಸರಿ, ಪ್ರತಿ ಒಂದು ವ್ಯವಸ್ಥೆ ಅಲ್ಲಿ ಇದೆ. ಈಗ ಹಾಲನ್ನ ಹಿಂಡಿದ್ರೆ ಅದು ಕೊಪ್ಪರಿಗೆಗೆ ಹೋಗುವಂತ ವ್ಯವಸ್ಥೆ ಇದೆ, ಕೊಪ್ಪರಿಗೆಯಿಂದ ಬೆಲ್ಲ ಆಗಿರೋದು ಅದನ್ನ ಇಳಿಸೋದಕ್ಕೆ ಸುಲಭ, ಯಾರು ಜನ ಬೇಡ. ಹಿಂದೆ 4 ಜನ ಬೇಕಿತ್ತು, ಅಡ್ಡೆ ಹಾಕಿಬಿಟ್ಟು ಇಳಿಸ್ತಿದ್ವು, ಆ ರೀತಿ ಏನಿಲ್ಲ. ಅದನ್ನ ಸ್ವಲ್ಪ ರಾಡಲ್ಲಿ ಎಳ್ಕೊಳಕ್ ಬರುತ್ತೆ ಕೊಪ್ಪರಿಗೆ, ಅದನ್ನ ಎಳ್ಕೊಂಡು ಅದರಿಂದ ಬೆಲ್ಲನ ಪಾಕದ ಮರಿಗೆ ಅಂತ ಇರುತ್ತೆ, ಅದಕ್ಕೆ ಪೈಪ್ ಮೂಲಕ ಅದಕ್ಕೆ ಹಾಯಿಸಿಬಿಡಬಹುದು. ಹಾಗಾಗಿ ಬಾರಿ ತಕ್ಕಷ್ಟು ಕೆಲಸಗಳು ಕಡಿಮೆ ಆಗುತ್ತೆ ಈಗ ಆ ರೀತಿ ಮಾಡೋದ್ರಿಂದ. ಅದು ಒಂದ್ ರೀತಿ ಯಾವ್ದು ಖರ್ಚುಗಳು ಕಡಿಮೆ ಆಗುತ್ತೆ. ಕಬ್ಬನ್ನು ಕಡಿಯೋದು ಮತ್ತೆ ವೆಹಿಕಲ್ ಮಾಡ್ಕೊಂಡು ಅಲ್ಲಿಗೆ ಸಾಗಿಸೋದು, ಬೆಲ್ಲ ಮನೆಗೆ ಸಾಗಿಸೋದು, ಇಷ್ಟೇ ಕೆಲಸ ಈಗ, ಬಾರಿ ಈಜಿ ಕೆಲಸ. ಅಂದ್ರೆ ನಿಮ್ಮ ಅಭಿಪ್ರಾಯ, ಈ ಸಾಂಪ್ರದಾಯಿಕ ಆಲೆ ಮನೆ ಪದ್ಧತಿಗಿಂತ ಈ ಬಾರಿ ಸುಲಭವಾಗಿ ಆಗುತ್ತೆ ಈ ಕೆಲಸಗಳು? ನಾವು 5-6 ದಿವಸ ಕೆಲಸ ಮಾಡೋದು ಒಂದೇ ದಿವಸದಲ್ಲಿ ಮುಗ್ದೋಗ್ಬಿಡುತ್ತೆ, ಹಾಗಾಗಿ ಇದೇ ಒಳ್ಳೇದು ಅನ್ಸುತ್ತೆ ನಮ್ಮ ಮನಸ್ಸಲ್ಲಿ. ಹೀಗೆ ನೀವು ಈ ಕಬ್ಬಿನ ಆರೈಕೆ ಎಲ್ಲ ಯಾವ ತರ ಮಾಡ್ತೀರಿ, ಮೊದಲಿಂದ ಬೀಜೋಪಚಾರದಿಂದ ಯಾವ ತರ ಪ್ರಾರಂಭ ಮಾಡ್ತೀರಿ? ಬೀಜಗಳನ್ನ ನಾವು ಕಡಿತೀವಿ, ಕಟಾವು ಮಾಡಿ ಸ್ವಲ್ಪ ಒಣಗಿಸ್ತೀವಿ, ನಂತರದಲ್ಲಿ ಅದನ್ನ ಹೊರೆಯನ್ನು ಕಟ್ಬಿಟ್ಟು ನೆನೆಸ್ತೀವಿ. ನೆನೆಸ್ಬಿಟ್ಟು ಅದ್ರ ಸಿಪ್ಪೆನೆಲ್ಲ ಬಿಡಿಸಿ ಆಮೇಲೆ, ಈಗ ಮುಂಚೆ ನಾವೇನು ಔಷಧಿ ನೀರಲ್ಲಿ ಅದ್ದಿರಲಿಲ್ಲ, ಈಗ ಔಷಧಿ ನೀರಿನಲ್ಲಿ ಅದ್ದಿಬಿಟ್ಟು ಆಮೇಲೆ ಏರಿನ ರೆಡಿ ಮಾಡಿ ಅದನ್ನ ಒಂದು ಕಬ್ಬಿನ ಬೀಜ ನೆಡೋ ಒಂದು ಹಂತದಲ್ಲಿ ಅದನ್ನ ತೋಡ್ಕೊಂಡು ಅದಕ್ಕೆ ಸ್ವಲ್ಪ ಬೂದಿ ಆಮೇಲೆ ಮತ್ತೆ ಟಿಮೆಟೊ ಯಾವ್ದಾದ್ರು ಹಾಕ್ಬೋದು, ಈಗೆಲ್ಲ ಒರ್ಲೆ ಮತ್ತೆ ಬೇರೆ ರೋಗಗಳು ಇರುತ್ತೆ ಅಂತ ಹೇಳಿ, ಆಮೇಲೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಮುಚ್ತೀವಿ. ನಂತರದಲ್ಲಿ ನೀರನ್ನ ಸ್ಪ್ರಿಂಕ್ಲರ್ ಮೂಲಕ ಬಿಡ್ತೀವಿ, ಅದು ಹುಟ್ಟುತ್ತೆ. ಹುಟ್ಟಿದ ನಂತರ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಅದಕ್ಕೆ ಮಣ್ಣನ್ನ ಸೈಡಿಗೆ ಹಾಕ್ತೀವಿ. ನಂತರದಲ್ಲಿ ಸ್ವಲ್ಪ ದೊಡ್ಡದಾಗ್ತ ಬಂದ್ಮೇಲೆ ಮತ್ತೆ ಏರಿ ಮಾಡಿಬಿಟ್ಟು ಅದನ್ನ ನೀರು ಹೋಗ್ಲಿಕ್ಕೆ ಆ ಕಪ್ಪುಗಳು ಬಿಟ್ಟಿರ್ತೀವಿ, ಮತ್ತೆ ಏರಿಗಳು ಮಣ್ಣು ಏರಿಸ್ಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಎತ್ತರ ಆದ ನಂತರ ನಾವು ಇಲ್ಲಿ ಮುಡಿ ಕಟ್ಟ ಪದ್ಧತಿ ಇದೆ. ಅದರಿಂದ ನಮ್ದು ಇಲ್ಲಿ ಸಕ್ಕರೆ ಕಬ್ಬಲ್ಲ, ಇದು ಕೆಂಪು ಮರಿಸ್ ಅಂತ ಬರುತ್ತೆ, ಆ ರೀತಿ ಕಬ್ಬುಗಳು ಅದನ್ನ ಮುಡಿ ಕಟ್ತೀವಿ. ನಂತರದಲ್ಲಿ ಅದೇ ನೀರು ಬಿಡ್ತಾ ಇರ್ತೀವಿ, ಸುಮಾರು ಒಂದು 11 ತಿಂಗಳು ಆದ ನಂತರ ಅದನ್ನ ಕಟಾವು ಮಾಡಿ ಬೆಲ್ಲ ಮಾಡಿಸ್ತೀವಿ. ಈಗ ಈ ಕಬ್ಬು ಸಾಮಾನ್ಯವಾಗಿ ಎಷ್ಟು ತಿಂಗಳ ಬೆಳೆ? ಇದು ನೀವು ಬೀಜೋಪಚಾರ ಮತ್ತೆ ಬೀಜವನ್ನ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಈ ಕಬ್ಬು ಕಟಾವಿಗೆ ಬರ್ತದೆ? ಅದು 10 ತಿಂಗಳಿಂದ 11 ತಿಂಗಳು ಕಟಾವು ಮಾಡಬಹುದು. ಹೇಗೆ ಅದು ಕಟಾವಿಗೆ ಬಂತು ಅಂತ ಹೇಳಿ ನೀವು ಅದನ್ನ ಹೇಗೆ ಗುರುತಿಸ್ತೀರಿ? ಗುರುತಿಸೋದೇನಲ್ಲ, ನಮ್ಗೆ ನೋಡಿದಾಗ ಒಂದು ಅಂದಾಜು ಆಗುತ್ತೆ, ಈ ರೀತಿ ಬಂದಾಗ ಕಟಾವು ಮಾಡಬಹುದು, ಕಬ್ಬು ಬೆಳೆದಿದೆ ಅಂತ ಹೇಳಿ. ಆ ಸುಳಿ ಹಸಿರಾಗಿ ಇನ್ನೂ ಇದಾಗಿ ಹೇಳ್ತಾ ಇರುತ್ತೆ, ಅದು ಚಿಗರಿ ಇದೆ ಅಂತ ಹೇಳ್ತೀವಿ. ಗಣ್ಣುಗಳು ಸ್ವಲ್ಪ ಕಿರಿಯಾಗಿ ಬಂದಿರುತ್ತೆ, ಆಮೇಲೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ, ಅವೆಲ್ಲ ನೋಡಿದಾಗ ಬೆಳೆದಿದೆ ಅಂತ ಹೇಳಿ ಇದಾಗುತ್ತೆ. ಈ ಕಬ್ಬಿನ ಬೆಳೆಗೆ ನಿಮ್ಮ ಅನುಭವದಲ್ಲಿ ವಿಶೇಷವಾಗಿ ಯಾವ್ದಾದ್ರು ರೋಗ ಬಾಧೆಗಳು ಇದಾವ ಹೇಗೆ? ಹೌದು, ಅದರಲ್ಲಿ ಒಂಥರ ಕಬ್ಬು ಹೊಟ್ಟೆ ಮಾಡಿಬಿಡುತ್ತೆ, ಅದರೊಳಗೆ ಮತ್ತೆ ಇನ್ನೊಂದು ರೀತಿ ಬೂದಿ ತರ ಇದರಲ್ಲಿ ಓಲಿ ಒಳಗಡೆ ಇರುತ್ತೆ, ಅದರಲ್ಲಿ ಒಂಥರ ಮೊಟ್ಟೆಗಳಿರುತ್ತೆ, ಆ ರೀತಿಯೆಲ್ಲ ಇರುತ್ತೆ. ಕಬ್ಬಿಗೆ ಸ್ವಲ್ಪ ಔಷಧಿ ಇದನ್ನ ಹೊಡೆಯೋದು ಅನುಕೂಲ ಅನ್ಸುತ್ತೆ, ಹಿಂದೆ ಇವೆಲ್ಲ ಇರಲಿಲ್ಲ, ಕಡಿಮೆ ಇತ್ತು, ಈಗ ರೋಗಗಳು ಜಾಸ್ತಿ ಬರೋ ಸಂಭವ ಇದೆ. ಈಗ ನೀವು ಇದಕ್ಕೆ ಔಷಧಿ ಸಿಂಪರಣೆ ಮಾಡ್ತೀರಾ ಹೇಗೆ ಈ ರೋಗಗಳಿಗೆ? ಈಗ ನಾವು ಈ ಸಾರಿ ಮಾಡಿಲ್ಲ, ಸಣ್ಣಕ್ಕಿರುವಾಗ ಮಾತ್ರ ಮಾಡಿದ್ದು, ನಂತರ ಏನ್ ಮಾಡಿಲ್ಲ, ಕಬ್ಬು ಚೆನ್ನಾಗಿದೆ. ಕಬ್ಬಿಗೆ ಯಾವುದೇ ತರದ ರೋಗ ಬಾಧೆ ಬಂದಿಲ್ಲ? ಬಂದಿಲ್ಲ, ಯಾವ್ದು ರೋಗ ಬಂದಿಲ್ಲ. ಅಂದ್ರೆ ಈ ರೋಗ ಬಾಧೆ ಬರ್ದೇನೆ ಇರೋ ಹಾಗೆ ಕಾಪಾಡ್ಕೊಂಡಿರೋ ಅಂತದ್ರಲ್ಲಿ ನೀವು ಬಹಳ ಯಶಸ್ವಿಯಾಗಿದ್ದೀರಿ. ಏನು ಅದರ ಅನುಭವ ಏನು, ಹೇಗೆ ನೀವು ಆ ಒಂದು ರೋಗವನ್ನ ಬರ್ದಿದ್ದಂಗೆ ಕಾಪಾಡ್ಕೊಂಡ್ರಿ? ಅಂದ್ರೆ ಬೀಜಗಳನ್ನ ಔಷಧಿ ನೀರ್ನೆಲ್ಲ ಇದ್ಬಿಟ್ಟು ನೆಟ್ಟಿರ್ತೀವಿ, ಆಮೇಲೆ ಅದಕ್ಕೂ ಕೂಡ ಟಿಮೆಟಿನ ಒಂದು ಕೆಮಿಕಲ್ ಹಾಕಿರ್ತೀವಿ, ನಂತರ ಮತ್ತೆ ನಮ್ಗೇನು ಅದೇನು ಪ್ರಾಬ್ಲಮ್ ಏನಾಗಲ್ಲ. ಔಷಧಿನೂ ಸ್ವಲ್ಪ ಎತ್ತರ ಒಂದ್ 2 ಅಡಿ ಹೈಟ್ ಬಂದಾಗ ಒಂದು ಔಷಧಿನೂ ಹೊಡೆದುದು, ಆಮೇಲೆ ಏನು ಆಗಿಲ್ಲ. ಈಗ ನಿಮ್ಮ ನೋಡಿ ಲೋಕಪಾಲ, ಈಗ ಬಹಳಷ್ಟು ಅನುಭವಗಳನ್ನ ನೀವು ಹಂಚಿಕೊತೀರಿ. ಇಷ್ಟೆಲ್ಲ ಬೆಳೆಗಳನ್ನ ನೀವು ಬೆಳೀಲಿಕ್ಕೆ ಮುಖ್ಯವಾಗಿ ಕೃಷಿ ಕಾರ್ಮಿಕರ ಸಮಸ್ಯೆ ಬಹಳಷ್ಟು ಇರ್ತದೆ. ಹೀಗೆ ನಿಮ್ಮ ಈ ಕೃಷಿ ಕಾರ್ಮಿಕರ ಸಮಸ್ಯೆ ನಿಮ್ ಭಾಗದಲ್ಲಿ ಯಾವ ತರ ಇದೆ, ಅದನ್ನ ನೀವು ಕೃಷಿ ಕಾರ್ಮಿಕರನ್ನ ಹೇಗೆ ನೀವು ಜಮೀನಿನಲ್ಲಿ ತೊಡಸ್ಕೋತೀರಿ? ಅದು ತುಂಬಾ ಕಷ್ಟ ಇದೆ. ಈಗ ಎಲ್ಲ ಬಹುಭಾಗ ಈಗ ಕೃಷಿ ಕೆಲಸ ಮಾಡ್ತಕ್ಕಂಥವ್ರು ಕಡಿಮೆ ಆಗ್ತಾ ಬಂದ್ಬಿಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ ಈಗಿನ ಮಕ್ಕಳು ಒಬ್ಬರಿಗೆ ಒಂದು 2 ಜನ ಮಕ್ಕಳು ಇರ್ತಾರೆ, ಇದ್ರೆ ಅವರು ಎಜುಕೇಶನ್ ಮಾಡ್ತಾರೆ, ನಂತರ ಅಥವಾ ಜಾಬಿಗೆ ಹೋಗ್ತಾರೆ ಅಥವಾ ಯಾವ್ದಾದ್ರು ಸಿಟಿ ಸೇರ್ಕೊಂಡ್ ಬಿಡ್ತಾರೆ. ಹಾಗಾಗಿ ನಾವೇನು ಅಪ್ಪ ಅಮ್ಮ ಇರ್ತೀವಿ, ನಾವು ಕೆಲಸ ಕೃಷಿ ಕೆಲಸ ಕಲ್ತವ್ರೆ ಸಹ ಈಗ ನಾವು ಮಾಡ್ಬೇಕು ಬಿಟ್ರೆ, ಮತ್ತೆ ಕೃಷಿ ಕೆಲಸಕ್ಕಾಗಿ ಇರೋ ಅಂತವ್ರು ಮನೇಲಿ ಬಹಳ ಕಡಿಮೆ ಇರ್ತಾರೆ, ಕೆಲವು ಸ್ವಲ್ಪ ಸ್ವಲ್ಪ ಜನ. ಆದ್ರಿಂದ ಈಗ ನಾವು ತಕ್ಕಷ್ಟು ನಮ್ಮ ಕೆಲಸಗಳನ್ನ ನಾವು ಮಾಡ್ಬೇಕು. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಈ ಕೃಷಿ ಕೆಲಸದಲ್ಲಿ ನಾವು ತಕ್ಕಷ್ಟು ಕೆಲಸ ಮಾಡ್ಕೋಬೇಕು. ಬೇರೆ ಯಾವ್ದಾದ್ರು ತಿರುಗಾಟಗಳು ಅಥವಾ ನಮ್ಮ ಬಿಸ್ನೆಸ್ ಇನ್ನೊಂದಕ್ಕೆ ತೊಂದರೆ ಆಗದಿದ್ದಂಗೆ ತಕ್ಕಷ್ಟು ನಾವು ಮಾಡ್ಬೇಕು. ಆಮೇಲೆ ಮತ್ತೆ ಈಗ ಯಾರು ಜನ ಕೂಲಿ ಕೆಲಸ ಮಾಡ್ತಾರೆ ಅಂತವರಿಗೂ ಕೂಡ ನಾವು ಕೈಯಮ್ಮಾಗಿ ಕರ್ಕೊಂಡು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು. ಈಗ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಬರಲ್ಲ. ಅವ್ರಿಗೆ ಸಕಲಕ್ಕೆ ಸರಿಯಾಗಿ ಏನೋ ಸಾಲ ಬೇಕಾಗುತ್ತೆ, ಅವ ನಾವು ಕೊಟ್ಟಿರ್ಬೇಕು, ಅದಕ್ಕೆ ಬಡ್ಡಿ ಪಡ್ಡಿ ಹಾಕಿ ತಗೊಳ್ಬಾರ್ದು, ಅವ್ರು ಕೊಟ್ಟಾಗಿ ತಗೊಳ್ಬೇಕು. ಇಂಥದ್ದೆಲ್ಲ ಮಾಡಿದಾಗ ಜನ ಬರ್ತಾರೆ, ಅವರಿಗೆ ಒಳ್ಳೆ ಊಟ ಇದನ್ನ ಕೊಡಬೇಕು. ಇಂಥದ್ದೆಲ್ಲ ನಮ್ಮ ಹಳ್ಳಿ ಪದ್ಧತಿ ಇದೆ. ಆಮೇಲೆ ಅವರಿಗೂ ಏನಾದ್ರೂ ಕೃಷಿ ಕೆಲಸಕ್ಕೆ ಬೇಕಾದ್ರೆ ನಾವು ಹೋಗಿ ಮಾಡಿಕೊಳ್ಳೋ ಅಂತ ಒಂದು ಸಂಪ್ರದಾಯ ಪದ್ಧತಿ ಇದೆ. ಅದು ಹಿಂದಿನಿಂದನೂ ಇದೆ, ಈಗಲೂ ಅದು ಇದೆ. ಎಷ್ಟು ಜನ ಮಕ್ಕಳು ಹೊರಕಪ್ಪರೆ ತಮ್ಗೆ? ನನಗೆ 2 ಜನ ಮಕ್ಕಳಿದ್ದಾರೆ, ಒಂದು ಮಗಳು ಒಬ್ಬ ಮಗ. ಮಗಳು ಈಗ ಫೈನಲ್ ಇಯರ್ ಬಿ ಎ ಮಾಡ್ತಿದ್ದಾಳೆ, ಮಗ ಸೆಕೆಂಡ್ ಇಯರ್ ಪಿ ಯು ಸಿ ಮಾಡ್ತಾ ಇದ್ದಾನೆ. ಅವರು ಕೂಡ ನಮ್ಮ ಕೆಲಸದಲ್ಲಿ ಒಂದು ಸ್ವಲ್ಪ ತರಬೇತಿನ ಕೊಡ್ತೀನಿ ಬೆಳಿಗ್ಗೆ ಮುಂಚೆ, ಅಥವಾ ನಮ್ಮ ಮಗನಿಗೆ ಸ್ವಲ್ಪ ಕೆಲಸ ಮಾಡ್ತಾನೆ. ಆಮೇಲೆ ರಜೆ ದಿವಸದಲ್ಲೂ ಕೂಡ ನಮ್ಮ ಕೃಷಿ ಕೆಲಸಕ್ಕೆ ಅವನು ಸಹಕಾರ ಕೊಡ್ತಾನೆ. ಅವನು ಕೆಲಸ ಕಲ್ತ್ಕೊಂಡಿಯಾನೀಗ. ಈಗ ನಾವು ಕೂಲಿ ಕಾರ್ಮಿಕರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾನೆ ರಜೆ ಟೈಮಲ್ಲಿ. ಅಂದ್ರೆ ಎಲ್ಲ ಒಂದ್ ಕಡೆ ನೀವು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸದ ಜೊತೆಗೆ ಕೃಷಿ ಕೆಲಸದ ಚಟುವಟಿಕೆಗಳ ಬಗ್ಗೆನೂ ಕೂಡ ತರಬೇತಿ ಕೊಡ್ತಾ ಇದ್ದೀರಿ, ಬಹಳ ಸಂತೋಷ. ಹೌದು, ಅದು ಯಾಕೆ ಅಂತ ಅಂದ್ರೆ ಈಗ ನಾವು ಕಾಲೇಜಲ್ಲಿ ಒಂದ್ ಪಿರಿಯಡ್ ಆಟ ಇರುತ್ತೆ, ಒಂದ್ ಪಾಠ ಇರುತ್ತೆ, ಇದೇ ರೀತಿಲಿ ಮನೆಯಲ್ಲಿ ಒಂದ್ ಬಿಡುವಿದ್ದಾಗ ಮಾಡಿದಾಗ ಇದು ಒಂದು ವ್ಯಾಯಾಮ ಮಾಡದಂಗೂ ಆಗುತ್ತೆ, ಈ ಕೃಷಿ ಕೆಲಸನ ಕಲ್ತ್ಕೊಂಡಂಗೂ ಆಗುತ್ತೆ, ಇನ್ ಮುಂದೆ ಆದ್ರೂ ಮಾಡಿಸ್ಲಿಕ್ಕಾದ್ರೂ ಅನುಭವ ಬಂದಂಗ ಆಗುತ್ತೆ. ಅದರಿಂದ ಈ ತರಬೇತಿ ಮಗನಿಗೂ ಕೂಡ ಕೊಟ್ಟಿವಿ. ಧನ್ಯವಾದಗಳು ಲೋಕಪ್ಪ ಅವರೇ. ಇದುವರೆಗೆ ನಮ್ಮ ಭದ್ರಾವತಿ ಆಕಾಶವಾಣಿಯ ಜೊತೆಗಿದ್ದು ತಮ್ಮ ಕೃಷಿ ಅನುಭವವನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಕಬ್ಬಿನ ಬೆಳೆಯ ಜೊತೆಗೆ ವಿವಿಧ ಮಿಶ್ರ ಬೆಳೆಯ ಅನುಭವಗಳನ್ನ ಸಾಕಷ್ಟು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದೀರಿ. ನಿಮಗೆ ನಮ್ಮ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ತಮಗೂ ಕೂಡ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮಗೂ ಕೂಡ ಧನ್ಯವಾದ ಒಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಿಶ್ರ ಬೆಳೆಯ ಅನುಭವ ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೀರ್ಥಹಳ್ಳಿಯ ಬೊಂಬುಳಿಗೆ ಶ್ರೀಯುತ ಬಿಸಿ ಲೋಕಪ್ಪ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇನ್ನು ಶಿವಮೊಗ್ಗ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಶಿವಯೋಗಿ ಬಿ ಎಲಿ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶಿವಯೋಗಿ ಬಿ ಎಲಿ ಅಂತ, ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ. ಇಲಾಖೆಯ ಪ್ರಕಟಣೆ ಏನಂದ್ರೆ, ಈಗ 7/11/2022 7/12/22 ಜಿಲ್ಲೆಯಲ್ಲಿ ಕಾಲು ಮತ್ತು ಬಾಯಿ ಬೇನೆಯ ಲಸಿಕೆಯನ್ನು ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಮತ್ತು ಇಲಾಖೆ ಸಹಕಾರದೊಂದಿಗೆ ಎಲ್ಲ ಜಾನುವಾರುಗಳಿಗೆ ಉಚಿತವಾಗಿ ಮನೆ ಬಂದು ಲಸಿಕೆ ಕಾರ್ಯಕ್ರಮ ನಡೀತಾ ಇದೆ. ಇದೆಲ್ಲ ತಮಗೆ ಗೊತ್ತಿದ್ದೇ ಇದೆ. ಈ 7ನೇ ತಾರೀಕಿಗೆ ಎಂಡ್ ಆಗೋ ಲಸಿಕೆ ಕಾರ್ಯಕ್ರಮವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕ್ಸಿಲ್ಲ ಅಂತಂದ್ರೆ ತಾವು ದಯಮಾಡಿ ಸಮೀಪದ ಆಸ್ಪತ್ರೆಗೆ ಏನು ವೈದ್ಯರನ್ನ ಸಂಪರ್ಕಿಸಿ ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆಯನ್ನು ಹಾಕಿಸಲು ಕ್ರಮ ವಹಿಸಬೇಕು ಅಂತ ಕೋರ್ತೇನೆ. ಇದರೊಂದಿಗೆ ಜೊತೆ ಜೊತೆಯಾಗಿ ಈಗ ಜಿಲ್ಲೆಯಲ್ಲಿ ಚರ್ಮಗಂಟು ರೋಗನೂ ಸ್ಪೊರಾಡಿಕ್ ಆಗಿ ಅಲ್ಲೊಂದಿಲ್ಲೊಂದು ಕೇಸ್ಗಳು ಕಂಡು ಬರ್ತಾ ಇದೆ. ಜಿಲ್ಲೆಯ 936 ಗ್ರಾಮಗಳ 9,450 ಜಾನುವಾರುಗಳಿಗೆ ಈಗಾಗಲೇ ಚರ್ಮಗಂಟು ರೋಗ ರೆಕಾರ್ಡ್ ಆಗಿದೆ. ಇದು ಏನು ಸಿವಿಯರ್ ಆಗಿ ಬರಂಗಿಲ್ಲ, ಬಹಳಷ್ಟು ಜಾನುವಾರುಗಳಿಗೆ ರೋಗ ಬಂದಾದ್ಮೇಲೆ 4-5 ದಿನದವರೆಗೂ ಚಿಕಿತ್ಸೆ ಮಾಡಿಸೋದು ಇದೆಲ್ಲ ಮಾಡಬೇಕಾಯ್ತು. ಇದನ್ನ ಕಂಡು ಅದಕ್ಕೂ ಲಸಿಕೆಯನ್ನು ಈಗ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಗೋಟ್ಪಾಕ್ಸ್ ಅನ್ನೋ ಲಸಿಕೆ ಹಾಕ್ತವೆ. ಈ ಲಸಿಕೆನೂ ಉಚಿತವಾಗಿ ಸಿಗ್ತದೆ. ಇದನ್ನು ರೈತರು ಮನೆ ಬಾಗಿಲಿಗೆ ಬಂದು ಇಲಾಖೆಯವರು ಲಸಿಕೆಯನ್ನು ಹಾಕ್ತಾರ. ಈಗ ಕಾಲುಬಾಯಿ ಲಸಿಕೆ ಹಾಕಿಸಿ ಮುಕ್ತಾಯ ಆಗಿತ್ತು ಅಂದ್ರೆ ನೀವು ಚರ್ಮಗಂಟು ರೋಗದ ಲಸಿಕೆನೂ ಹಾಕಿಸಿಕೊಂಡು ತಮ್ಮ ಜಾನುವಾರುಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಒಟ್ಟು ನಾವು ಇಲ್ಲಿಯವರೆಗೂ ಏನು ಕಾಲುಬಾಯಿ ಲಸಿಕೆ ಈಗ ನಮ್ದು ಆಲ್ಮೋಸ್ಟ್ ಮುಕ್ತಾಯ ಹಂತದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ 639,000 ದನ ಮತ್ತು ಎಮ್ಮೆಗಳಿವೆ. ಅದರಲ್ಲಿ ಈಗಾಗಲೇ 1.5 ಲಕ್ಷದವರೆಗೂ ಜಾನುವಾರುಗಳಿಗೆ ಕಾಲು ಮತ್ತು ಬಾಯಿ ಲಸಿಕೆಯನ್ನು ಹಾಕಿದ್ದಾರೆ. ಮತ್ತು ಮೊದಲು ಯಾವ ಗ್ರಾಮಗಳಲ್ಲಿ ಕಾಲುಬಾಯಿ ಲಸಿಕೆ ಕಾರ್ಯಕ್ರಮ ಪೂರ್ಣ ಆಗಿತ್ತು ಅಂತಲ್ಲಿ 1,58,000 ಜಾನುವಾರಿಗೆ ಈಗಾಗಲೇ ಚರ್ಮಗಂಟು ರೋಗದ್ದು ಲಸಿಕೆಯನ್ನು ಹಾಕಿದ್ದಾರೆ. ಇನ್ನುಳಿದ ಏನು ಒಂದು 4.5 ಲಕ್ಷ ಜಾನುವಾರಿದೆ, ಅವುಗಳಿಗೂ ಕೂಡ ನಮ್ಮಲ್ಲಿ ಲಸಿಕೆ ಸರಬರಾಜಿದೆ. ಲಸಿಕೆಯನ್ನು ಬಂದು ನಮ್ಮ ಇಲಾಖೆ ಸಿಬ್ಬಂದಿಗಳು ತಮ್ಮ ಮನೆಗೆ ಬಂದು ಹಾಕ್ತಾರೆ. ತಾವು ಈ ಬಗ್ಗೆ ಸಹಕಾರ ನೀಡಿ ತಮ್ಮ ಎಲ್ಲಾ ಜಾನುವಾರುಗಳಿಗೂ ಚರ್ಮಗಂಟು ರೋಗದ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು ಅಂತ ಈ ಮೂಲಕ ಕೋರಿಕೊಳ್ಳುತ್ತೇವೆ. ಚರ್ಮಗಂಟು ರೋಗ ಏನು ಮಾರಣಾಂತಿಕ ಅಲ್ಲದೆ ಇದ್ರೂ ಕೆಲವೊಂದು ಕೇಸ್ಗಳಲ್ಲಿ ಕರುಗಳಲ್ಲಿ ಮತ್ತು ಕ್ರಾಸ್ ಬ್ರೀಡ್ಗಳಲ್ಲಿ ಮತ್ತು ಏನು ವೀಕ್ ಇರುವಂತಹ ಜಾನುವಾರುಗಳಲ್ಲಿ ಮಾರಣಾಂತಿಕ ಆಗ್ಬೋದು. ಇದನ್ನು ಮನಗಂಡು ರಾಜ್ಯ ಸರ್ಕಾರ ಈಗಾಗಲೇ ಪರಿಹಾರವನ್ನು ಘೋಷಣೆ ಮಾಡಿದೆ. ಕರುಗಳು ಏನಾದರೂ ಸತ್ತು ಹೋದಲ್ಲಿ 5,000 ರೂಪಾಯಿ, ಆಕಳು ಸತ್ತಲ್ಲಿ 20,000 ರೂಪಾಯಿ, ಎತ್ತು ಸತ್ತಲ್ಲಿ 30,000 ರೂಪಾಯಿ ಪರಿಹಾರ ಧನ ಘೋಷಣೆ ಮಾಡಿದೆ. ಇದರಂತೆ ಈಗಾಗಲೇ ನಾವು 24 ಜಾನುವಾರುಗಳಿಗೆ ಜಿಲ್ಲೆಯಲ್ಲಿ ಪರಿಹಾರ ಧನವನ್ನು ವಿತರಣೆ ಮಾಡಿದ್ದೇವೆ. ಮತ್ತು ಈಗ 311 ಜಾನುವಾರುಗಳಿಗೆ ಅರೌಂಡ್ 59,20,000 ಪರಿಹಾರ ಧನ ವಿತರಣೆ ಮಾಡಕ್ಕೆ ಈಗ ಕ್ರಮ ತಗೋತಾ ಇದ್ದೇವೆ. ಚರ್ಮಗಂಟು ರೋಗದಿಂದ ಆಕಸ್ಮಿಕವಾಗಿ ಮರಣ ಹೊಂದಿದಾಗ ಸಮೀಪದ ಪಶು ವೈದ್ಯರನ್ನು ಸಂಪರ್ಕಿಸಿ ಅಗತ್ಯ ದಾಖಲಾತಿ ಅವರು ಏನ್ ಕೇಳ್ತಾರೋ ಆ ದಾಖಲಾತಿಗಳನ್ನು ಕೊಟ್ಟಲ್ಲಿ ಸರ್ಕಾರದಿಂದ ಬರುವಂತ ಹಣವನ್ನು ಏನು ಸಹಾಯಧನ ಏನ್ ಸರ್ಕಾರದಿಂದ ಏನ್ ಬರ್ತದೆ ಈ ಹಣವನ್ನು ನೇರವಾಗಿ ಇಲಾಖೆಯಿಂದ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೇವೆ. ಇಲ್ಲಿ ಯಾವುದೂ ಮಧ್ಯವರ್ತಿಗಳ ಇದನ್ನ ಕೇಳೋದಾಗ್ಲಿ ಇದೇನು ಇರಲ್ಲ. ತಾವು ಅವಶ್ಯಕ ದಾಖಲಾತಿಗಳನ್ನು ಮತ್ತು ಏನು ನಮ್ಮ ವೈದ್ಯರು ಕೇಳ್ತಾರ ಅಷ್ಟು ದಾಖಲಾತಿಗಳನ್ನು ಕೊಟ್ಟು ಕೈಬಿಟ್ರೆ ನೇರವಾಗಿ ತಮ್ಮ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿ ಬರ್ತದೆ. ಈಗ ಜಾನುವಾರು ಡೆತ್ ಆದಾಗ ಸಮೀಪದ ಪಶುವೈದ್ಯರನ್ನ ಭೇಟಿ ಆದ್ರೆ ಅವ್ರು ಹೇಳ್ತಾರ ಏನಂದ್ರೆ ಒಂದು ಫೋಟೋಗ್ರಾಫ್ಸ್ ಬೇಕು, ತಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರ, ತಮ್ಮ ಆಧಾರ್ ಕಾರ್ಡ್ ಮತ್ತು ಏನು ಹಸುದು ಮರಣ ದೃಢೀಕರಣ ಪತ್ರ ಅದನ್ನೆಲ್ಲ ನಮ್ಮ ಇಲಾಖೆ ವೈದ್ಯರೇ ಮಾಡಿಕೊಡ್ತಾರ. ಅದು ನಮ್ಮಿಂದ ಕೌಂಟರ್ ಸೈನ್ ಆಗಿ ಬೆಂಗಳೂರಿಗೆ ಹೋಗ್ತದೆ, ಬೆಂಗಳೂರಿಂದ ನೇರವಾಗಿ ತಮ್ಮ ಅಕೌಂಟ್ಗೆ ಡಿಬಿಟಿ ಮುಖಾಂತರ ಬರ್ತದೆ. ಯಾರು ಮಧ್ಯವರ್ತಿ ಯಾರ್ದು ಏನು ಯಾರ್ದು ಏನು ಕೇಳೋದಿಲ್ಲ, ಏನು ಇದಿಲ್ಲ. ನೀವು ಇಲಾಖೆ ವೈದ್ಯರಿಗೆ ಕೊಟ್ಟ ರೆಕಾರ್ಡ್ಸ್ ಎಲ್ಲ ಪಕ್ಕ ಕೊಟ್ಟಾದ್ಮೇಲೆ ನೀವೇನು ಕೇಳೋದು ಬೇಡ, ನಿಮ್ಮ ಅಕೌಂಟ್ಗೆ ಹಣ ಬರ್ತದೆ. ಅದ್ರ ಬಗ್ಗೆ ನೀವು ನಮ್ಮ ಇಲಾಖೆ ವೈದ್ಯರನ್ನ ಸಂಪರ್ಕಿಸಬೇಕು ಯಾವಾಗ ಬರ್ತದೆ ಅಂತ. ಈಗ ಸದ್ಯ ರಾಜ್ಯ ಸರ್ಕಾರದಿಂದ 30 ಕೋಟಿ ಅನುದಾನ ರಿಲೀಸ್ ಆಗಿದೆ. ಅನುದಾನ ರಿಲೀಸ್ ಆಗತ್ತಲೇ ನಮ್ಮ ಶಿವಮೊಗ್ಗ ಜಿಲ್ಲೆಯ 311 ಜಾನುವಾರುಗಳಿಗೆ ನಾವು ಈಗಾಗಲೇ ಬಿಲ್ ಮಾಡಿ ತಮ್ಮ ಏನು ರೆಕಾರ್ಡ್ಸ್ ಕೊಟ್ಟಿದ್ರೆ ರೆಕಾರ್ಡ್ಸ್ ಎಲ್ಲ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಶಾರ್ಟ್ಲಿ ಈ ವೀಕ್ ನಲ್ಲಿ ಸುಮಾರು 59,20,000 ಮೊತ್ತ ಡಿಬಿಟಿ ಮುಖಾಂತರ ಯಾವ ರೈತರದು ಜಾನುವಾರು ಡೆತ್ ಆಗಿತ್ತೋ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಜಾನುವಾರು ಡೆತ್ ಆದಾಗ ಅಗತ್ಯ ದಾಖಲಾತಿ ಕೊಡಕ್ಕೆ ಡಿಲೇ ಮಾಡಬೇಡಿ, ಇಮಿಡಿಯೇಟ್ ಆಗಿ ಕೊಟ್ಬಿಟ್ರೆ ನಾವು ಎಷ್ಟು ಸಾಧ್ಯ ಐತೆ ಅಷ್ಟು ಬೇಗನೆ ನಾವು ಅದನ್ನ ಪ್ರೊಸೆಸ್ ಮಾಡಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರದಿಂದ ತಮಗೆ ಕಾಂಪೆನ್ಸೇಷನ್ ಬರುವ ವ್ಯವಸ್ಥೆಯನ್ನು ಮಾಡ್ತೇವೆ ಇಲಾಖೆಯಿಂದ. ಶಿವಮೊಗ್ಗ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಶಿವಯೋಗಿ ಬಿಎಲಿ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ತಳಿ ಅನುವಂಶೀಯತೆ ಹಾಗೂ ತಳಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಜಯಶ್ರೀ ಅವರಿಂದ ಮಾಹಿತಿ. ರೈತ ಬಾಂಧವರೇ, ತಮಗೆಲ್ಲರಿಗೂ ನಮಸ್ಕಾರ. ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಹುಲ್ಲುಗಾವಲು ಯೋಜನೆಯನ್ನು ಆಯೋಜಿಸಲಾಗಿರುತ್ತದೆ. ಈ ಯೋಜನೆಯಡಿಯಲ್ಲಿ ವಿವಿಧ ಮೇವಿನ ಬೆಳೆಗಳ ಬಗ್ಗೆ, ವಿವಿಧ ಮೇವಿನ ಬೀಜಗಳ ಉತ್ಪಾದನೆ, ಬೀಜಗಳ ಒಂದು ಹೇಗೆ ಬಿತ್ತನೆ ಮಾಡಬೇಕು ಅಥವಾ ಬೀಜನೆ ಬಿತ್ತನೆ ಮಾಡೋಕ್ಕೆ ಮುನ್ನ ಭೂಮಿಯನ್ನು ಯಾವ ಥರ ತಯಾರಿ ಮಾಡಬೇಕು, ಈ ಕುರಿತಾದ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಪ್ರತಿ ಶುಕ್ರವಾರ ಆಯೋಜಿಸಲಾಗಿರುತ್ತದೆ. ಇದರಲ್ಲಿ ವಿಶೇಷವಾಗಿ ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಆವರಣದಲ್ಲಿ ಇರುವಂತಹ ವಿವಿಧ ಮೇವಿನ ತಳಿಗಳ ತಾಕುಗಳಿಗೆ ಭೇಟಿ ನೀಡಿ ಅದೇ ಇದರಲ್ಲಿ ವಿಶೇಷ ಒಂದು ಜ್ಞಾನವನ್ನು ಪಡೆದಿರುವ ಪ್ರಾಧ್ಯಾಪಕರಿಂದ ನಿಮಗೆ ಹುಲ್ಲಿನ ವಿವಿಧ ತಾಕುಗಳಿಗೆ ಭೇಟಿ ಮಾಡಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಅದರ ಜೊತೆಗೆ ಆ ಮೇವಿನ ಸಂರಕ್ಷಣೆ ಬಗ್ಗೆನೂ ಕೂಡ ತಿಳಿಸಿಕೊಡಲಾಗುತ್ತದೆ. ಹಾಗಾಗಿ ಪ್ರತಿ ಶುಕ್ರವಾರ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಪ್ರತ್ಯೇಕವಾಗಿ ಭೇಟಿ ಮಾಡಿ ಪ್ರಯೋಜನ ಪಡಬೇಕಾಗಿ ಅದೇ ರೀತಿಯಲ್ಲಿ ಒಂದು ಸಣ್ಣ ಗುಂಪಾಗಿ 10-15 ಜನ 20 ಜನ ಒಳಗೆ ಬಂದರೆ ನಮಗೆ ಸೂಕ್ತವಾಗಿರುತ್ತದೆ. ಹಾಗಾಗಿ ಮುಂಚೆನೆ ನಮ್ಮ ತಮ್ಮ ಸಂಘಟಕರಾಗಿ ಬರ್ತೀವಿ ಅಂತ ಹೇಳಿ ನೋಂದಣಿ ಮಾಡಿಕೊಳ್ಳೋದು ಒಳ್ಳೆಯದು. ಜೊತೆಗೆ ಏನಂತ ಅಂದರೆ ಈಗ ತರಬೇತಿ ಮುಗಿದ ನಂತರ ಆ ದಿನದ ಸಂಜೆ ಎಲ್ಲರಿಗೂ ಕೂಡ ಸ್ಯಾಂಪಲ್ ಸೀಡ್ಸ್ ಅನ್ನು ಕೊಡ್ತೀವಿ, ವಿವಿಧ ಹುಲ್ಲಿನ ಬೀಜಗಳನ್ನು ಕೊಡ್ತೀವಿ. ತಾವು ಕಲಿತ ಏನು ಇದನ್ನ ಮಾಹಿತಿಯನ್ನು ತಮ್ಮ ಹೊಲದಲ್ಲಿ ಅಥವಾ ಜಮೀನಲ್ಲಿ ಪ್ರಯೋಗ ಮಾಡಿ ನೋಡಬಹುದು. ಇದರಲ್ಲಿ ಬೀಜೋಪಚಾರ ಕೂಡ ವಿಶೇಷವಾಗಿ ಮಾಡಬೇಕಾಗ್ತದೆ. ಜೊತೆಗೆ ಮೇವಿನ ಮರಗಳ ಬಗ್ಗೆ, ಮೇವಿನ ಮರಗಳ ಸಸಿಗಳನ್ನು ಬೆಳೆಸೋದ್ರ ಬಗ್ಗೆ ಯಾವ ಥರ ಕ್ರಮವನ್ನು ವಹಿಸಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟು ಅದರ ಬೀಜಗಳನ್ನು ಕೂಡ ನಿಮಗೆ ನೀಡಲಾಗುತ್ತದೆ. ಸಾಕಷ್ಟು ಕೊಡೋದಿಲ್ಲ ಅಥವಾ ಹೆಚ್ಚಿನ ಬೀಜ ಎಲ್ಲಿ ಲಭ್ಯವಾಗುತ್ತದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ತರಬೇತಿಗೆ ಬಂದವರಿಗೆ ಸ್ಯಾಂಪಲ್ಗಳನ್ನು ನಾವು ಖಂಡಿತ ಕೊಡ್ತೀವಿ. ಪ್ರತಿ ಶುಕ್ರವಾರ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಹೆಚ್ಚು ಕಮ್ಮಿ ಯಾವುದಾದ ಶುಕ್ರವಾರ ರಜೆ ಏನಾದ್ರು ಬಂದ್ರೆ ನಾವು ಮುಂಚೆನೆ ತಿಳಿಸ್ತೀವಿ. ಧನ್ಯವಾದಗಳು. ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿತಳಿ ಅನುವಂಶೀಯತೆ ಹಾಗೂ ತಳಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಆರ್ ಜಯಶ್ರೀ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಒಂದು ಪರಿಸರ ಗೀತೆ ಕೇಳೋಣ. ಇದರ ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ನೀವೇ ಹೇಳಿ ಯಾರದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ. ಜಲವಿಲ್ಲದೆ ನೆಲವಿಲ್ಲ, ನೆಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗೂ ಇವೆರಡು ಬೇಕಲ್ಲ, ಇವೆರಡು ಬೇಕಲ್ಲ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಕಾದು ಆವಿಯಾಗಿ ಆವಿ ಆಕಾಶ ಹೋಗಿ, ನೀರು ಕಾದು ಆವಿಯಾಗಿ ಆವಿ ಆಕಾಶ ಹೋಗಿ. ಮೋಡವಾಗಿ ಮಳೆ ಸುರಿದು ಮನುಕುಲಕ್ಕೆ ಬೆಳಕಾಗಿ, ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಅಳಲಾರದ ಭೂತಾಯಿಯು ನಮ್ಮ ಸಾಕಿ ಸಲಹುವಳು, ಅಳಲಾರದ ಭೂತಾಯಿಯು ನಮ್ಮ ಸಾಕಿ ಸಲಹುವಳು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ, ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ, ಭ್ರಷ್ಟರು ನಾವಾದೆವಲ್ಲ. ಪರಿಸರ ಸಂರಕ್ಷಿಸೋಣ, ಮನುಕುಲವ ಉಳಿಸೋಣ, ಪರಿಸರ ಸಂರಕ್ಷಿಸೋಣ, ಮನುಕುಲವ ಉಳಿಸೋಣ. ಸುಜಲಾ ಯೋಜನೆಯಲ್ಲಿ ನಮ್ಮ ಋಣ ತೀರಿಸೋಣ, ಸುಜಲಾ ಯೋಜನೆಯಲ್ಲಿ ನಮ್ಮ ಋಣ ತೀರಿಸೋಣ, ಸುಜಲಾ ಯೋಜನೆಯಲ್ಲಿ ನಮ್ಮ ಋಣ ತೀರಿಸೋಣ. ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸಹೋದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ, ಇಲ್ಲಿ ಕಂಪ್ಯೂಟರ್ ಡೆಸ್ಕ್ ಟಾಪ್ ಪಬ್ಲಿಕೇಶನ್ ಉಚಿತ ತರಬೇತಿಯನ್ನು 45 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು, ಆಸಕ್ತಿ ಇರುವ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿಯೊಳಗಿರಬೇಕು. ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರು ಆಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ.